ಒಂದು ವಾತಾವರಣ ನೋಡ್ತಾ ಇದ್ದಾವೆ. ಕೊಪ್ಪಳ ಜಿಲ್ಲೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಜಿಲ್ಲೆಯಾದರೂ ಕೂಡ ಈ ಭಾಗದಲ್ಲಿನ ರೈತರು ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಆ ಮೂಲಕ ಆಹಾರ ಉತ್ಪಾದನೆಯಲ್ಲಿ ಮತ್ತು ತಮ್ಮ ಜೀವನ ಮಟ್ಟವನ್ನು ಸುಧಾರಣೆ ಮಾಡಿಕೊಳ್ಳುವಲ್ಲಿ ಸಾಕಷ್ಟು ನಿರಂತರವಾದ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಅಂಥ ರೈತರಲ್ಲಿ ಓರ್ವರಾಗಿರುವಂಥ ಅಂಜಿನಪ್ಪ ಬೆಂಕಿ ಇವರು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಕಂಪಸಾಗರ ಗ್ರಾಮದ ಪ್ರಗತಿಪರ ರೈತರು. ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ತಮ್ಮನ್ನು ತಾವು ತೋಡಿಸ್ಕೊಳ್ಳೋದ್ರ ಜೊತೆಗೆ ಇತರ ರೈತರಿಗೂ ಕೂಡ ಮಾದರಿಯಾದಂಥ ರೈತರು. ಇತ್ತೀಚಿನ ದಿನಗಳಲ್ಲಿ ಕಂಪಸಾಗರದಲ್ಲಿ ಹೂವಿನ ಬೆಳೆಯನ್ನು ಬೆಳೆಯುವಂಥದ್ದನ್ನು ನಾವು ಯಥೇಚ್ಛವಾಗಿ ಕಾಣ್ತಾ ಇದ್ದೇವೆ. ಹಾಗಾಗಿ ಕಾಕಡ ಹೂವಿನ ಬೆಳೆಯ ಒಂದು ಅನುಭವಗಳನ್ನು ಹಂಚಿಕೊಳ್ಳುವಂಥವರನ್ನು ಮಾತನಾಡಿಸ್ತಾ, ನಮಸ್ಕಾರ ಅಂಜಿನಪ್ಪ ಬೆಂಕಿ ಅವರ. ನಮಸ್ಕಾರ ಸರ್. ಅಂಜಿನಪ್ಪ ಅವರೇ, ತಮ್ಮ ಪರಿಚಯವನ್ನು ಮಾಡಿಕೊಡಿ ನಮ್ಮ ಎಲ್ಲ ಉಳಿದ ರೈತರಿಗೆ. ಸರ್, ನಮ್ಮ ಹೆಸರು ಅಂಜಿನಪ್ಪ ಬೆಂಕಿ, ಕಂಪಸಾಗರ ಅಂತೇಳಿ. ನಾವು VSSN ಡೈರೆಕ್ಟರ್ ಸರ. ಕಾಕಡ ಮಲ್ಲಿಗೆ ಯಾವ ರೀತಿ ನಮ್ಮ ಊರಿಗೆ ಬಂತು ಅಂದರೆ, ಮೊದಲು ನಮ್ಮಲ್ಲೆಲ್ಲ ಶುಗರ್ ಫ್ಯಾಕ್ಟ್ರಿ ಇತ್ತು. ಆ ಶುಗರ್ ಫ್ಯಾಕ್ಟ್ರಿ ಬಂದಾದ ತಕ್ಷಣಕ್ಕೆ ನಾವು ಇಡೀ ರೈತರೆಲ್ಲ ಕಂಗಾಲಾಗಿ ಇದ್ದಿದ್ದು ಸ್ವಲ್ಪ ಭೂಮಿ ಸಹಿತ ಬೇರೆ ಬೇರೆಯವರಿಗೆ ಮಾರಾಟ ಮಾಡಿ ಭಾಳ ಕಂಗಾಲಾಗಿ ಎಲ್ಲ ರೈತರು ಗುಳೆ ಹೋಗ ಟೈಮ್ನಲ್ಲಿ ನಮಗೆ ಒಬ್ಬರು ಬಳ್ಳಾರಿಲಿದ್ದ ಕರಿಬಸಪ್ಪ ಅಂತೇಳಿ ಅವರು ಕಾಕಡ ಮಲ್ಲಿಗೆಯನ್ನು ತಂದು ತಮ್ಮ ಭೂಮಿಯಲ್ಲಿ ನೆಟ್ಟರು. ನಾವು ಅದರಲ್ಲಿ ಹೋಗಿ ನೋಡ್ಕೊಂಡು ಯಾವ ರೀತಿ ಐತೆ ಅಂತೇಳಿ ಒಂದು ಒಳ್ಳೆ ಆದಾಯ ಬರೋದು ನೋಡಿ ನಾವೆಲ್ಲರೂ ಪ್ರತಿ ಮನೆ ಮನೆಗೂ ನೋಡೋಣ ಮಾಡೋಣ ಅಂತೇಳಿ ಒಂದು 100 ಗಿಡ 200 ಗಿಡ ಸ್ವಲ್ಪ ಒಂದೊಂದು 5 ಗುಂಟೆ 10 ಗುಂಟೆ 15 ಗುಂಟೆ ಹಿಂಗೆಲ್ಲ ಮಾಡ್ಕೊಂಡ್ವಿ. ಅದು ನಮಗೆ ಲಾಭದಾಯಕವಾಗಿರ್ತಕ್ಕಂಥ ವಸ್ತು ಆದಮೇಲೆ ನಾವೀಗ ಏನು ಮಾಡಿವಪ್ಪ, ನಮ್ಮ ಕಂಪಸಾಗರ ಗ್ರಾಮ ಇರ್ಬೋದು, ಅಕ್ಕಪಕ್ಕದ ಗ್ರಾಮ ಇರ್ಬೋದು, ಹಗಲ್ಕೆರೆ ಇರ್ಬೋದು, ಹುಲಿಗಿರ್ಬೋದು, ಶಿವಪುರ ಇರ್ಬೋದು, ಇಟ್ನಾಳ, ಈಗ ನಮ್ಮ ಸುತ್ತಮುತ್ತಲಿನ ರೈತರೆಲ್ಲರೂ ಈ ಕಾಕಡ ಹೂವಿನ ಸಲುವಾಗಿ ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಲಾಭವನ್ನು ನಿರೀಕ್ಷೆ ಮಾಡಕತ್ತಾರ. ಯಾಕೆ ಮಾಡಕತ್ತಾರಪ್ಪ ಅಂದ್ರೆ ಅದರಲ್ಲಿ ಅಷ್ಟೊಂದು ಶ್ರಮ ಐತೆ ಸರ್. 10 ಎಕರೆ ನೆಲ್ಲು ಭೂಮಿ ಮಾಡೋದೇನ, 1 ಎಕರೆ ಮಲ್ಲಿಗೆ ತೋಟ ಮಾಡೋದೇನ, ಅಷ್ಟೊಂದು ಫಲಸನ್ನು ತೆಗಿತಕ್ಕಂಥ ಶಕ್ತಿ ಆ ಕಾಕಡದಲ್ಲಿ ಇದೆ. ಅದೇ ಥರವಾಗಿ ನಮ್ಮ ರೈತರು ಸಹ ಅದರಾಗ ಒಕ್ಕೊಂಡು ನಮ್ಮ ಜೀವನವನ್ನು ಒಳ್ಳೆಯ ರೀತಿ ರೂಪಣೆ ಆಗಕತ್ತೈತೆ ಸರ್. ಯಾವುದೇ ರೀತಿ ಯಾವುದೇ ತೊಂದರೆ ಇರಲಾರ್ದಂಗೆ, ಯಾವುದೇ ರೋಗಗಳು ಅಡೆತಡೆ ಇರಲಾರ್ದಂಗೆ ನಾವು ಕಾಕಡ ಮಾಡಿಕೊಂಡು ಈ ನಮ್ಮ ರಾಜ್ಯ ಅಲ್ಲ ಸರ್, ಹೊರ ರಾಜ್ಯಕ್ಕೆ ಸಹಿತ ನಮ್ಮ ಹಾಲು ಹೋಗುತ್ತೆ. ನೀರು ತೋರಿಸ್ಲಾರ್ದಂಗೆ ಒಳ್ಳೆಯ ನಾವು ಮಾರ್ಕೆಟಿಗೆ ಕೊಟ್ಟಿವಿ ಅಂದ್ರೆ ಆ ಮಾರ್ಕೆಟ್ನಿರತಕ್ಕಂಥ ವ್ಯವಹಾರಗಾರಿದಾರಲ್ಲ, ಅವರು ನಮ್ಮ ಮಾಲನ್ನು ತಗೊಂಡು ಹೊರ ರಾಜ್ಯಕ್ಕೆ ಕಳಿಸಿ ಒಂದು ಒಳ್ಳೆಯ ಮಾರ್ಕೆಟ್ ಕೂಡ ಕೊಡ್ತೀವಿ ಸರ್. 400 ರೂಪಾಯಿ ರೇಟ್ ಆಗೈತಿ ಹಬ್ಬಕ್ಕೆ. ವರಮಹಾಲಕ್ಷ್ಮಿ ಆ ಪೂಜಿದ್ದಲ್ಲ ಬೆಂಗಳೂರಲ್ಲಿ 1800 ಮಾರೈತಿ, ನಮಗೆಲ್ಲ 500, 350, 360 ಈ ರೀತಿ ರೇಟ್ ಕೊಟ್ಟಾರ. ಇದೇ ರೇಟ್ ಕಂಟಿನ್ಯೂ ಮೂವ್ ಮಾಡ್ಕೊಂತ ಹೋಗ್ತಾ ಇರಬೇಕು ವ್ಯವಹಾರಗಾರ ಸಹಿತಿ. ಹಂಗಾದಾಗ ನಾವು ರೈತರಿಗೆ ಒಂದು ಒಳ್ಳೆಯ ಜೀವನ ರೂಪಿಸೋಣಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂದರೆ ತೊಂದರೆ ಆಗುತ್ತೆ. ಆ ರೀತಿ ನಮಗೆ ಕಾಕಡಲ್ಲಿದ್ದ ಯಾವುದೇ ನಮಗೆ ತೊಂದರೆ ಆಗಿಲ್ಲ, ನಮ್ಮ ಜೀವನವನ್ನು ಆ ಒಂದು ಸುಂದರ ರೂಪದಲ್ಲಿ ಕಟ್ಟಿಕೊಂಡು ಹೋಗಕ್ಕೆ ಅನುಕೂಲ ಮಾಡಿಕೊಟ್ಟಂತೆ. ಈ ಕಂಪಸಾಗರದಲ್ಲಿ ಆ ದಿನಗಳಲ್ಲಿ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೀತಾ ಇದ್ದಂಥ ತಾವುಗಳು ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ರಿ ಇದಕ್ಕೂ ಮುನ್ನ? ಸರ್, ಮೊದಲೇ ನಾವು ಹೆಚ್ಚಾಗಿ ಬೆಳೀತಕ್ಕಂಥ ಬೆಳೆ ಅಂದ್ರೆ ಕಬ್ಬು. ಯಾವಾಗ ನಮ್ಮ ಫ್ಯಾಕ್ಟ್ರಿ ಬಂದಾತು ಕಂಗಾಲಾಗಿಬಿಟ್ಟು ಸರ್, ಆಮೇಲೆ ಭತ್ತಕ್ಕೆ ಹೋದ್ವಿ ನಾವು. ಭತ್ತ ಶೇಂಗಾ, ಶೇಂಗಾಕ್ಕೆ ಹೋದಾಗ ಶೇಂಗಾಕ್ಕೆ ಬರೀ ಕೊರಕುಳ, ಆ ಕೊರಕುಳದೊಳಗೆ ಸಾಕಾಗಿ ಲಾಸ್ಟ್ ಕಟಾವ್ ಮಾಡೋ ಟೈಮ್ನಲ್ಲಿ ಅದಕ್ಕೆ ಬೆಂಕಿ ರೋಗ, ಒಂದು ಅಲ್ಲಿಂದ ಕೊಳ್ಳಿ ರೋಗ. ಕಾಕಡ ಭಾಳ ಆಪತ್ ಬಾಂಧವರಾಗಿ ಭಾಳ ನಮ್ಗೆ ಪರಿಗಣಿಸ್ತು. ಎಲ್ಲರೂ ಈ ಕಾಕಡ ಮಾಡಿದ ಕ್ಷಣಕ್ಕೆ ಎಲ್ಲರೂ ಇದನ್ನ ಹೋಗ್ಲಾಡ್ಸೋಕೆ ಆಗಲ್ಲ ಸರ್. ಅದನ್ನು ಬೆಳಿತೀವಿ ಸರ್, ಅದರಲ್ಲಿರ್ತಕ್ಕಂಥ ಫಲನೂ ನಾವು ನಿರೀಕ್ಷೆ ಮಾಡೀವಿ. ಮಾರ್ಕೆಟ್ ಒಂದು ಸಿಕ್ಕಿಲ್ಲ ಸರ್, ಆ ಸರ್ಕಾರದವರು ನಮಗೆ ರೈತರಿಗೆ ಈ ಭತ್ತದ ಬೆಳೆಗೆ ಒಳ್ಳೆ ಮಾರ್ಕೆಟ್ ಕೊಡ್ಬೇಕು. ಅಂಜಿನಪ್ಪರ, ತಾವು ಯಾವ್ಯಾವ ಬೆಳೆನ ಎಷ್ಟೆಷ್ಟು ಪ್ರದೇಶದಲ್ಲಿ ಬೆಳಿತೀರ ಅನ್ನೋದು? ನಮ್ಮ ಶ್ರಮದ ಮೇಲೆ ಇರುತ್ತೆ ಸರ್. ನಾವು ಶ್ರಮ ಮಾಡಿದ್ವಿ ಅಂದ್ರೆ ನಾವು 100 ಲಕ್ಷತನ ತೆಗಿಬೋದು, 1-1.5 ಲಕ್ಷತನ. ಅದೇ 1 ಎಕರೆಗೆ ನಾವು ಅಷ್ಟೇ ನಿರೀಕ್ಷೆ ಮಾಡೋಕ್ಕಾಗಲ್ಲ ಸರ್. ಭತ್ತ ಮಾಡಿದ್ರೆ ಒಂದು 10,000 ಲಾಭ ತೆಗಿಬೋದು ಒಳ್ಳೆ ರೀತಿ ಬೆಳೆದ್ರೆ. ಭತ್ತನೇ ಬೇರೆ ಸರ, ಇದೇ ಬೇರೆ. ದಿನ ನಿತ್ಯ ಕೆಲಸ ಮಾಡ್ತಕ್ಕಂಥ ಕೆಲಸ ಹೂವು, ಅದು ವಾರಕ್ಕೆ 15 ದಿನಕ್ಕೆ ತಿಂಗಳಿಗೆ ಮಾಡ್ತಕ್ಕಂಥ ಕೆಲಸ ಭತ್ತ. ಹಂಗಾಗಿ 10 ಇಲ್ಲದ 15,000 ಸ್ವಂತ ಜಮೀನಾದ್ರೆ 15,000 ತೆಗಿಬೋದು. ನಾವು ಗುತ್ತಿಗೆ ಎಲ್ಲ ತೆಗೆದು ಲಾಭ ನಿರೀಕ್ಷೆ ಮಾಡೋಕ್ಕಂದ್ರೆ 10,000 ತೆಗಿಬೋದು ಸರ್ ಭತ್ತದಲ್ಲಿ. ಕಬ್ಬಂತೂ ನಮ್ಮ ಫ್ಯಾಕ್ಟ್ರಿ ನಿಂತಾಗಿದ್ದ ನಾವು ಬಂದ್ ಮಾಡಿ ಈ 3 ಬೆಳೆ ಅಂತ ಬೆಳಿತೀವಿ. ಶೇಂಗಾ ಬಂದ್ ಮಾಡಿಬಿಟ್ಟಿವಿ ಸರ್. ನಾವು ಶೇಂಗಾ ಯಾಕೆ ಬಂದ್ ಮಾಡಿದ್ವಿ ಅಂದರೆ ಅದು ಭೂಮಿಯಲ್ಲಿ ಬರ್ತಕ್ಕಂಥ ಕೊರಕುಳ ಅದು ಬಂದಾದ ತಕ್ಷಣಕ್ಕೆ ನಮ್ಮ ಶೇಂಗಾ ಬೀಜ ಯಾವುದೇ ಕಾರಣಕ್ಕೂ ಬರೀ ಜೊಟ್ಟು ಬರೋಕ್ಕೆ ಸರ್. ಹಂಗಾಗಿ ನಾವು ಶೇಂಗಾ ಬಂದ್ ಮಾಡೀವಿ. ಈ ಬೆಳೀತಕ್ಕಂಥ ಬೆಳೆ ನಾವು ಸದ್ಯ ಭತ್ತ, ಕಾಕಡ ಹೂವು, ಅಲ್ಲಿಂದ ಸ್ವಲ್ಪ ಸಣ್ಣಮಗ್ಗಿ ಒಂದಿಷ್ಟು ಸ್ವಲ್ಪ ಎಲ್ಲ ಆಚೆ. ಹಾಗೆ ನಂಜಿನಪ್ಪರ, ಈ ಹೂವಿನ ಬೇಸಾಯದ ಕಡೆ ಮುಖ ಮಾಡಿದ್ದೀರಿ. ಆರಂಭಿಕವಾಗಿ ಬಳ್ಳಾರಿ ಮೂಲದ ಕರಿಬಸಪ್ಪನವರು ಇಲ್ಲಿನ ರೈತರ ಆರ್ಥಿಕ ಸ್ಥಿತಿಗತಿ ಎಲ್ಲವನ್ನು ಅರಿತು ಈ ಹೂವಿನ ಬೆಳೆಯನ್ನು ಪರಿಚಯ ಮಾಡಿದ್ರು. ಅದಾಗಲೇ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ಸಾಕಷ್ಟು ಹೆಸರನ್ನು ಪಡೆದಿತ್ತು ಮಲ್ಲಿಗೆ ಕೃಷಿಗೆ, ವಿಶೇಷವಾಗಿ ಕಾಕಡ ಹೂವು ಹೇಗೆ ಈ ಮಣ್ಣಿಗೆ ಇಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ತು ಅಂತ ಏನಾದರೂ ಮಾಹಿತಿ ಇದೆಯಾ ತಮಗೆ? ಬಳ್ಳಾರಿ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನಲ್ಲಿರ್ತಕ್ಕಂಥದ್ದು ಸರ್ ಸಣ್ಣ ಮಗ್ಗು, ಅದು ವಾಸನೆ ಮಗ್ಗು ಸರ್. ಅದು ಬೇಸಿಗೆ ಟೈಮ್ ಬರ್ತಕ್ಕಂಥದ್ದು. ನಮ್ಮ ಕಾಕಡ ಬರ್ತಕ್ಕಂಥದ್ದು ಇದು ಮುಂಗಾರಿ. ಮುಂಗಾರಿ ಅಂದ್ರೇನು ಸರ, ಈ ನಮ್ಮ ತುಂಗಭದ್ರ ನೀರು ಹರಿದ್ರೆ ಮಾತ್ರ ಇದು ಕಾಕಡ ಬರ್ತದೆ ಸರ್. ಆ ಮಗ್ಗು ನಮಗೆ ಬರ್ತದೆ ಸರ, ಬಂದರೆ ಏನಂದ್ರೆ ಅದು ಬೋರ್ವೆಲ್ ನೀರು ಬೇಕು, ಅವಾಗ ನಮಗೆ ತುಂಗಭದ್ರ ಡ್ಯಾಮ್ ನೀರು ಖಾಲಿ ಆಗಿಬಿಟ್ಟಿರ್ತೈತಿ. ಹಂಗಾಗಿ 2 ತಿಂಗಳಿನ ಗ್ಯಾಪ್ ಇರ್ತೈತಿ. ಹಂಗಾಗಿ ನಾವೇನು ಮಾಡ್ತೀವಿ, ಕಾಕಡ ನಮಗೆ ಏನಂದ್ರೆ ಏಪ್ರಿಲಿ ಬಂದಾಗುತ್ತೆ ಸರ್, ಮತ್ತು ಜೂನ್ ಜುಲೈ ಆಗಸ್ಟ್ ಸ್ಟಾರ್ಟ್ ಆಗುತ್ತೆ ಸರ್. ಆಗಸ್ಟ್ ಸ್ಟಾರ್ಟ್ ಆಗಿದ್ದು ಏಪ್ರಿಲ್ ಬಂದೇ ಬಿಡುತ್ತೆ. ಅಲ್ಲಿಗೆ ನಾವು ಕಟಾವು ಮಾಡ್ಕೊಂಡು ನಮ್ಮ ತುಂಗಭದ್ರ ನೀರು ಮತ್ತೆ ಆಗಸ್ಟಿಗೆ ಬಂದ ತಕ್ಷಣಕ್ಕೆ ಮತ್ತೆ ನಮಗೆ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ನಮ್ಮ ನೀರಿಗೆ, ನಮ್ಮ ಭೂಮಿಗೆ, ನಮ್ಮ ವಾತಾವರಣಕ್ಕೆ ಕಾಕಡ ಒಂದೇ ನಮಗೆ ಭಾಳ ಅಂಟು ಬಂದೈತಿ. ಅಲ್ಲಿಂದ ಈಗ ನೆಕ್ಸ್ಟ್ ಕೆಲವು ಒಂದೊಂದು ರೈತರು ಈಗ ಸಣ್ಣ ಮಗ್ಗು ಅಂತೇಳಿ ವಾಸ್ತಿ ಮಗ್ಗು ಅದಕ್ಕೆ ಮೂವ್ ಆಗ್ಯಾರ ಸರ್. ಅದು ಮುಂದಿನ ದಿನಗಳು ಅದು ಜಾಸ್ತಿ ಆಗ್ಬೋದಂತ ನಾವು ಒಂದು ನಿರೀಕ್ಷೆ ಮಾಡಿವಿ ಸರ್. ಕಾಕಡ ಹೂವಿನ ಬೆಳೆ, ಮತ್ತೊಂದೆಡೆ ಸಣ್ಣ ಮಲ್ಲಿಗೆ ಹೂವಿನ ಬೆಳೆ, ಈ ಎರಡು ಕೂಡ ನಮ್ಮ ರೈತರ ಬದುಕನ್ನು ಅಲಸೋದ್ರ ಜೊತೆಗೆ ಅವರ ಜೀವನವನ್ನು ಕೂಡ ರೂಪಿಸಿಕೊಳ್ಳಲಿಕ್ಕೆ ಸಹಕಾರಿಯಾಗಿದೆ. ಆದರೆ ಸಹಜವಾಗಿ ಈ ಒಂದು ಹೂವಿನ ಬೇಸಾಯ ಸಂಪೂರ್ಣವಾಗಿ ನೆರಳಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ನಮ್ಮ ರೈತರಿಗೆ ಅಥವಾ ಕೆಲಸಗಾರರಿಗೆ ಇಲ್ಲಿ ಕೆಲಸ. ಒಂದಿಷ್ಟು ಬಿಸಿಲು ಆಯ್ತಂದ್ರೆ ಸಾಕು, ಹೂವು ಬಾಡಿ ಹೋಗ್ತದೆ. ಆದರೆ ಈ ಹೂವು ಬಿಡಿಸುವಿಕೆ ಕ್ರಮ ಕೂಡ ಭಾಳ ಮುಖ್ಯವಾಗಿರ್ತದೆ. ಅದನ್ನು ಹೇಗೆ ಬಿಡಿಸ್ತೀರಿ, ಎಷ್ಟೊತ್ತಿಗೆ ಬಿಡಿಸ್ತೀರಿ, ಮತ್ತು ಇಲ್ಲಿ ಹಾಳಿನ ಶ್ರಮದಾಯಕ ಕೆಲಸ ಭಾಳಷ್ಟು ಆಗಿರ್ತದೆ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ. ಈಗ ನಾವು ಏನು ಮಾಡ್ತೀವಿ ಅಂದ್ರೆ 10 ಗುಂಟೆ ಮಾಡಿರ್ತೀವಿ. 10 ಗುಂಟೆ ಮಾಡಿ ನಮ್ಮದೊಂದು ಕುಟುಂಬ ಇರ್ತೈತಿ. ನಾವು ನಮ್ಮ ಮನೆಗೆ ನಮ್ಮ ಹೆಣ್ಮಕ್ಳು ಬೇಡ, ಒಬ್ಬರು ಅಕ್ಕಪಕ್ಕದವ್ರನ್ನ ಏನಿರಲ್ಲ ಅಂದ್ರೆ ಒಬ್ಬರನ್ನು ಕರ್ಕೊಂಡ್ರೆ, ಹೆಣ್ಮಗಳು ಒಬ್ಬ ನಾವು ಗಣಮಗ, ಇಬ್ಬರು ಸೇರಿ ಬೆಳಗ್ಗೆ ನಾವು 8 ಗಂಟೆಗೆ ನಾವು ನಮ್ಮ ಭೂಮಿಗೆ ನಮ್ಮ ತೋಟಕ್ಕೆ ಹೋದ್ವಿ ಅಂದ್ರೆ ಒಬ್ಬರು ನಾವು ಈ ಕಾಕಡ ಮಗ್ಗಿ 4 ಕೆಜಿ ಬಿಡಿಸ್ತೀವಿ ಸರ್. ಬೇಸ್ ಬಂದ್ರೆ ಕಡಿಮೆ ಬಂದಾಗ 2.5 ಕೆಜಿ 4 ಕೆಜಿ ಬಿಡಿಸ್ಕೊಂಬಂದು ಬಿಡ್ತೀವಿ ನಾವು ಇಬ್ಬರು ಗಂಡ ಹೆಂಡತಿ ಹೋದ್ರೆ ಏನು ಸರ್, ಅದನ್ನ ಬಿಡಿಸೋಕೆ ಸತಿ ಏನು ತೊಂದರೆ ಆಗಲ್ಲ ಸರ್. ಆದರೆ ಬಿಡಿಸುವ ಶ್ರಮ ಐತಿ, ಶ್ರಮದ ಜೊತೆಗೆ ನಮಗೆ ಲಾಭದಾಯಕವಾದ ವ್ಯವಸ್ಥೆ ಇದೆ. ಹಂಗಾಗಿ ನಮಗೇನು ಕಾಣಾಗಲ್ಲ, ಎಷ್ಟೇ ಕಷ್ಟ ಆದರೂ ಒಂದು ಆಳು ಕರ್ಕೊಂಡು ನಾವು ಮನೆಯಲ್ಲಿರ್ತಕ್ಕಂಥ ಅಣ್ಣ ತಮ್ಮರ್ಬೋದು, ಗಂಡ ಹೆಂಡತಿ ಇರ್ಬೋದು, ನಮ್ಮ ಮಕ್ಕಳಿರ್ಬೋದು, ಎಲ್ಲರೂ ಹೋಗಿ ಆದಷ್ಟು ಬೇಗ ನಾವು ಬಿಡಿಸ್ಕೊಂಡು ಮಾರ್ಕೆಟ್ಗೆ ಕೂಡ ವ್ಯವಸ್ಥೆ ಮಾಡ್ತೀವಿ ಸರ್. ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಭಾಳ ಮುತುವರ್ಜಿಯನ್ನು ವಹಿಸಬೇಕಾಗ್ತದೆ. ಆದರೆ ಬೇರೆ ಎಲ್ಲ ಬೆಳೆಗಳಿಗಿಂತ ಈ ಹೂವಿನ ಬೆಳೆಯನ್ನು ಕಂಡಾಗ ಒಂದಿಷ್ಟು ಕಾಳಜಿ ಬೇಕಾಗ್ತದೆ. ಅಷ್ಟೇ, ತೇವಾಂಶದಿಂದ ಕೂಡಿರುವಂಥ ಒಂದು ಅದರಲ್ಲಿ ನಾವು ಸಾಗಾಣಿಕೆ ಮಾಡಬೇಕಾಗ್ತದೆ. ಆದರೆ ಆ ಸಾಗಾಣಿಕೆ ತೋಟದಲ್ಲಿ ಬಿಡಿಸಿದಂಥ ಹೂವಿನ ಬೆಳೆಯನ್ನು ನೇರವಾಗಿ ಮಾರ್ಕೆಟ್ಗೆ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಕ್ರಿಯೆ. ನೇರವಾಗಿ ಮಾರ್ಕೆಟಿಗೆ ಕೊಡಬೇಕಾದಾಗ ಹೂವಿನ ಅಂಗಡಿ ಅದಾವೆ ಸರ್, ದಲ್ಲಾಳರ ಮೂಲಕ ನಾವು ಕೊಡ್ತೀವಿ. ರೈತ ಯಾವ ರೀತಿ ನಡ್ಕೊಂತ ನಾವು ರೀತಿ ಅಂಗಡಿ ಅದಾವೆ ಸರ್. ಈಗ ಕೆಲವೊಬ್ಬರಿಗೆ ನಮಗೆ ಏನಾಗಿತ್ತು ಸರ, ನಮ್ಮ ಮನೇಲಿ ಮದುವೆ, ಮಕ್ಕಳು ಮದುವೆ, ಅಣ್ಣತಮ್ಮಳ ಮದುವೆ, ಏನೋ ಸ್ಕೂಲ್ ಫೀಸ್ ಕಟ್ಟಕ್ಕಿರ್ಬೋದು, ಯಾವುದಾದ್ರೂ ಒಂದು ನಮ್ಮ ವ್ಯವಹಾರಿಕವೇ ನಮ್ಮ ಮಂತ್ಯಾನಕ್ಕೆ ಬರ್ತಕ್ಕಂಥ ಕೆಲಸಕ್ಕೆ ನಮ್ಮ ಅಂಗಡಿಯವ್ರು ಏನಾದ್ರಲ್ಲ ಸರ, ರೈತರು ಯಾವ ರೀತಿ ನಡ್ಕೊಂತೀವಿ ಆ ರೀತಿ ಅಂಗಡಿಯವರು ನಮಗೆ ಅಡ್ವಾನ್ಸ್ ಆಗಿ 100,000 ಕೊಡ್ತಾರೆ, 50,000 ಕೊಡ್ತಾರೆ, 20,000 ಕೊಡ್ತಾರೆ, 10,000 ಕೊಡ್ತಾರೆ, ಎಲ್ಲ ರೀತಿ ಕೊಡ್ತಾರೆ ಸರ್. ಕೆಲವು ಏನು ಇರಲಾರ್ದಂಗೆ ಮಾರ್ಕೆಟ್ಗೆ ಹೋಗಿ ನಾವೇನಿಲ್ಲಪ್ಪ, ನಾವಿವತ್ತು ರೈತರು ಏನು ನಿರೀಕ್ಷೆ ಮಾಡೋಲ್ಲ, ನಾವು ಮಾಲು ಹಾಕ್ತೀವಿ, ನಾವು ಮಾಲು ಹಾಕ್ತೀವಿ, ನಮಗೆ ಕಮಿಷನ್ ಕಡಿಮೆ ಮಾಡಿರಿ, ನಿಮ್ದು ಏನಿರುತ್ತೆ ಒತ್ತಾಕಿ ಮಾಡಿದ್ದಷ್ಟೇ ನೀವು ಚಾರ್ಜ್ ತಗೊಳ್ರಂದಾಗ ಅವಾಗ ಕಮಿಷನ್ ಬಿಡ್ತಕ್ಕಂಥ ವ್ಯಾಪಾರಗಾರ ಸತಿ ಇವತ್ತು ಸೃಷ್ಟಿ ಆಗ್ಯಾರ ಸರ್. ಅಂಥ ವ್ಯಾಪಾರಗಾರರು ಸೃಷ್ಟಿ ಆಗ್ಯಾರ, ನಾವು ಇವರು ರೈತರ ಮಾಲು ತಗೊಂಡೋಗಿ ಮುಟ್ಟಿಸಿ ನೇರವಾಗಿ ಅಲ್ಲಿ ಅದೇ ಮಾಲಿಗೆ ನಾವು 20 ರೂಪಾಯಿ ನಮ್ಮ ಜೀವನ ನಡೆದಿರ್ಬೇಕು, ಇತ್ತ ರೈತರ ಜೀವನ ಹಸನ ಆಗಿರ್ಬೇಕು. ಅಂಥ ಒಂದು ವ್ಯವಹಾರಗಾರ ಸತಿ ಇದೇ ಕಂಪ ಸಾಗರದಲ್ಲಿ ಹುಟ್ಟಿಕೊಂಡಾರ ಸರ್. ಹೊಸಪೇಟೆ ಇರ್ಬೋದು, ಕೊಪ್ಪಳ ಇರ್ಬೋದು, ಗಂಗಾವತಿ ಇರ್ಬೋದು, ಐದಾರಲ್ಲೆಲ್ಲ ಅಂಗಡಿಗಳು ಅದಾವೆ. ಇದೇ ಕಂಪ ಸಾಗರದಾಗ ಸಾಕಷ್ಟು ಮಂದಿ ದಲ್ಲಾಳರದಾರ, ಔಟ್ ಆಫ್ ರಾಜ್ಯಕ್ಕೆ ಕಳಿಸೋರು ಅದಾರ ಸರ್. ಒಂದು ರೀತಿಯಲ್ಲಿ ನಮ್ಮ ಕಂಪ ಸಾಗರದ ಮಲ್ಲಿಗೆ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿನ ಜನತೆಗೂ ಕೂಡ ಕಂಪ ಸಾಗರದ ಕಂಪನ್ನು ಪಸರಿಸುವಂಥ ಈ ಹೂವು, ಇದು ಒಂದು ರೀತಿಯ ಕೃಷಿ ವಿಚಾರ. ಸಂಪೂರ್ಣವಾಗಿ ಇಡೀ ಕುಟುಂಬ ಅವಲಂಬಿತರಾಗಲಿಕ್ಕೆ ಆಗಲ್ಲ, ಯಾಕಂದರೆ ಕೇವಲ 4 ತಿಂಗಳು ಅಥವಾ 3-4 ತಿಂಗಳ ಅವಧಿಯು ಮಾತ್ರ ಬೆಳೆ ಇದು. ಇನ್ನು ಉಳಿದಂಥ ದಿನಗಳಲ್ಲಿ ತಮ್ಮ ಒಂದು ಕೃಷಿ ಜೀವನದ ಚಟುವಟಿಕೆ ಯಾವ ಕಡೆ ಹೇಗೆ ಅಂತ ಸರ್. ಈಗ ನಾವು ಭತ್ತ ಮಾಡ್ತೀವಿ ಸರ್, ಭತ್ತದ್ರ ಕಡೆ ಹೋಗಿರ್ತೀವಿ. ಹೋಗ ಸ್ವಲ್ಪ ಇದು ಬಂದಾದಾಗ ಭತ್ತ ಅಲ್ಲಿಂದ ಕೆಲವು ಒಂದು ಟೈಮ್ನಲ್ಲಿ ಇದ್ರಾಗಿರ್ತಕ್ಕಂಥ ಕಟಾವು ಗಟಾವು ಅದರ ಕೆಲಸ ಮಾಡ್ಕೊಂತಿರ್ತೀವಿ. ಅಲ್ಲಿಂದ ಕೆಲವು ಬೇರೆ ಬೇರೆ ಪೀಕ್ ಏನಪ್ಪ ಮೆಕ್ಕೆಜೋಳ ಮಾಡಿರ್ಬೋದು, ಸಜ್ಜೆ ಮಾಡಿರ್ಬೋದು, ಶೇಂಗಾ ಇರ್ಬೋದು, ಇದಕ್ಕೆಲ್ಲ ಅವಲಂಬಿತ ಹಾಕಿ ಸರ್. ನಾವು ಬರೀ ಇದ್ರೊಂದೇ ಇರೋಲ್ಲ, ಇದು ಮಾಡ್ಕೊಂಡು ಇದು ಬಂದ ಟೈಮ್ನಾಗ ಅದಕ್ಕೂ ನಾವು ಜಂಪ್ ಹಾಕಿ ಸರ್. ಈ ಮಾರುಕಟ್ಟೆಯಲ್ಲಿ ಬೆಲೆ ಧಾರಣೆ ನಿಗದಿಯಾಗುವಂಥದ್ದು ತಾವು ಹೇಳಿದ ಪ್ರಕಾರ ಆಗುತ್ತೋ ಅಥವಾ ಈ ಬೇರೆ ಬೇರೆ ಮಾರುಕಟ್ಟೆಗಳನ್ನು ಅವಲಂಬಿಸಿ ಆ ಮೇರೆಗೆ ದಲ್ಲಾಳಿಗಳು ಅಥವಾ ವ್ಯಾಪಾರಸ್ಥರು ಅಥವಾ ಸಗಟು ವ್ಯಾಪಾರದಾರರು ಅಲ್ಲಿ ಬೆಲೆಯನ್ನು ನಿಗದಿ ಮಾಡ್ತಾರೆ ಸರ್? ಇವತ್ತು ದಲ್ಲಾಳರು ಏನದಲ್ಲ ಸರ, ವ್ಯಾಪಾರಗಾರರು ಅವರಿಗೆ ವ್ಯಾಪಾರ ಯಾವ ರೀತಿ ತಮ್ಮ ಒಂದು ಈ ಮಲ್ಲಿಗೆ ಆಡು ಇರ್ತೈತೋ ಆ ಕಡೆ, ಇವತ್ತು ಹಬ್ಬ ಹುಣ್ಣಿ ಇರ್ಬೋದು, ಇವತ್ತು ಮದುವೆ ಮುಂಜಿ ಇರ್ಬೋದು, ಇವತ್ತು ಒಂದು ಒಳ್ಳೆಯ ರಾಜಯೋಗ ದಿನಗಳಿದ್ದಾಗ ಮಾತ್ರ ನಮ್ಮ ಮಲ್ಲಿಗೆ ಯಾವ ರೀತಿ ಆಡು ಇರ್ತೈತಿ ಅದೇ ರೀತಿ ಇಲ್ಲಿ ರೈತರಿಗೆ ಮಾರ್ಕೆಟ್ ಮಾಡ್ತಾರೆ. ಅಲ್ಲಿ 100 ಮಾಡಿರಿ, ಇಲ್ಲಿ 50 ಕೊಡಲ್ಲ. ಅವ್ರು ಏನು ಮಾಡ್ತಾರೆ ಸರ್, 1 ಕೆಜಿಗೆ 20 ರೂಪಾಯಿ ಲಾಭ ತೊಗೊಂತಾರೆ. ಅಲ್ಲಿಂದ ಅಡ್ವಾನ್ಸ್ ಕೊಟ್ಟು ರೈತರಿಗೆ 10 ರೂಪಾಯಿ 100 ರೂಪಾಯಿಗೆ ತೊಗೊಳ್ತಾರೆ. ಅದನ್ನ ಮಿಕ್ಕಿ ಅವ್ರು ತಗೊಳಕ್ಕೆ ಸಾಧ್ಯ ಇಲ್ಲ ಸರ್. ಒಂದು ದಿವ್ಸದ ವ್ಯಾಪಾರ ಅಲ್ಲ ಸರ್ ಅದು, ಯಾಕಂದ್ರೆ ಅವರ ನಮ್ಮ ವ್ಯವಹಾರ ಬೆಳಿಬೇಕಾದ್ರೆ ಒಂದು ದಿವ್ಸದ ವ್ಯಾಪಾರ ಅಲ್ಲ. ಒಂದು ಕೆ ಜಿ 20 ರೂಪಾಯಿ, ಬಟ್ 10 ರೂಪಾಯಿ ಕಮಿಷನ್, 100 ರೂಪಾಯಿ. ಅದು ಅಡ್ವಾನ್ಸ್ ಇರಲಾದ್ರೆ ಕಮಿಷನ್ ಇಲ್ಲ, ಅವ್ರು ಮಾತಾಡ್ದಂಗೆ ರೈತರ ಮೇಲೆ ಉತ್ಸರ ಅದು ಹಿಂಗೆ. ಇಲ್ಲಾಂದ್ರೆ 20 ರೂಪಾಯಿ ತಗೊಂಡು ಅವ್ರು ಅವ್ರ ದುಡ್ಡು ಅವ್ರ ರೈತರಿಗೆ ಕೊಟ್ಬಿಡ್ತಾರೆ. ಮಾರ್ಕೆಟ್ ಅಂತ ಎವರೇಜ್ ಆಗಿ ಯಾವ ರೀತಿ ಆರ್ಡರ್ ಇರ್ತೈತೆ ಆ ರೀತಿ ರೇಟ್ ಜಂಪ್ ಹಾಕಂತ ಹೋಗುತ್ತೆ ಸರ್. 60-70 ರೂಪಾಯಿ ಹಿಡಿದು 40 ರೂಪಾಯಿ ಹಿಡಿದು 1,000 ಮಟ್ಟ ಮಾರ್ಕೆಟ್ ಆಗುತ್ತೆ ಸರ್. ಸಹಜವಾಗಿ ಈ ರೇಟು ಹೆಚ್ಚಾದಾಗ ರೈತರಿಗೆ ಆದಾಯ ಹೆಚ್ಚಾಗಿನೇ ಇರ್ತದೆ. ಆದರೆ ಸಸಿಯ ಆರೋಗ್ಯ ಭಾಳ ಮುಖ್ಯವಾಗಿರ್ತದೆ, ಸಸ್ಯ ಸಂರಕ್ಷಣೆ ಬಗ್ಗೆ ಒಂದಿಷ್ಟು ಹೇಳಿ. ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಮಗು ಯಾವ ರೀತಿ ನಾವು ರಕ್ಷಣೆ ಮಾಡ್ತೀವೋ ಆ ಥರ ನಮ್ಮ ರೈತರೆಲ್ಲರೂ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಅದನ್ನು ಜೋಪಾನ ಮಾಡ್ತಾರೆ ಸರ್. ಒಂದು ಸಲ ನಾವು ಅದು ನಾಟಿ ಮಾಡಿದ್ವಿ ಅಂದ್ರೆ ಸರ್, ಕರೆಕ್ಟಾಗಿ ಅದು ನಾವು ಇಟ್ಕೊಂಡಿವಿ ಅಂದ್ರೆ 20 ವರ್ಷ ನಮಗೆ ಅದು ಕಂಟಿನ್ಯೂ ಪೀಕನ್ನು ನಮಗೆ ಕೊಡ್ತಾ ಹೋಗ್ತದೆ. ಆದರೆ ಆ ರೀತಿ ನಾವು ನೋಡ್ಕೋಬೇಕು. ನಮ್ಮ ಮನೆಯಲ್ಲಿ ಮಕ್ಕಳು ಯಾವ ರೀತಿ ನೋಡ್ತೀವಿ ಅದೇ ಥರ ನಾವು ನಮ್ಮ ಮಲ್ಲಿಗೆಯನ್ನು ನಾವು ನೋಡ್ಕೊಂಡು ಹೋಗ್ಬೇಕು ಸರ್. ಟೈಮ್ ಟೈಮ್ ಎಣ್ಣೆ, ಟೈಮ್ ಟೈಮ್ ಗೊಬ್ಬರ, ಟೈಮ್ ಟೈಮ್ ನೀರು, ಅದು ಏನೈತೆ ಅದೆಲ್ಲ ಮಾಡಿದ್ರೆ ಸರ್ ನಮಗೆ ಒಳ್ಳೆ ಫಲಸ್ ಕೊಡುತ್ತೆ, ಇಲ್ಲವಾದರೆ ಇಲ್ಲ ಸರ್. ಈ ಮಲ್ಲಿಗೆ ಹೂವಿನ ಬೆಳೆಗೆ ಇಂಥದ್ದೇ ಒಂದು ರೋಗ ಬಂದಿದೆ, ಇಂಥದ್ದೇ ಒಂದು ಕೀಟ ಆವರಿಸಿದೆ, ಇದನ್ನು ಇಂಥದ್ರಿಂದನೇ ಪರಿಹರಿಸ್ಕೊಳ್ಬೇಕು ಅನ್ನೋಂಥ ಈ ಮಾಹಿತಿಯನ್ನು ಹೇಗೆ ತಾವು ಪಡೆದುಕೊಳ್ತೀರಿ ಸರ್? ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ತೀವಿ ಸರ್. ನಾವು ಹೋಗಿ ಅಲ್ಲಿರ್ತಕ್ಕಂಥ ರೈತ ಸಂಪರ್ಕದ ಅಧಿಕಾರಿಗಳನ್ನು ಭೇಟಿ ಆಗ್ತೀವಿ ಸರ್. ಭೇಟಿ ಆದಾಗ ಹೂವಿನ ಎಲೆ ಹರ್ಕೊಂಡು ಹೋಗ್ತೀವಿ ಸರ್. ಎಲೆ ಹರ್ಕೊಂಡು ಹೋದಾಗ ಈ ರೀತಿ ನಮಗೆ ಹುಳ ಐತಿ, ಈ ಹುಳ ಐತಿ, ಈ ಎಲೆ ಹಿಂಗಾಗೈತಿ, ಇದಕ್ಕೆ ಏನು ಮಾಡ್ಬೇಕಂತ ಹೇಳಿದಾಗ ಅವರು ಅದ್ರ ತಕ್ಕಂಗೆ ತಾವು ಅವರು ಮಾಹಿತಿ ಕೊಡ್ತಾರೆ. ಮಾಹಿತಿ ಕೊಟ್ಟು ಈ ಎಣ್ಣೆ ಹೊಡ್ರಿ, ಈ ಎಣ್ಣೆ ಹೊಡ್ರಿ, ಈ ಔಷಧ ಹೊಡ್ರಿ, ಇದು ನೋಡಿದ್ರೆ ಇಷ್ಟು ಬರುತ್ತೆ, ಇದು ನೋಡಿದ್ರೆ ಇಷ್ಟು ನಿನಗೆ ಇಷ್ಟು ಬರುತ್ತೆ ಅಂತೇಳಿ ಅವರು ಒಳ್ಳೆ ಮಾಹಿತಿಯನ್ನು ಕೊಡ್ತಾರೆ ಸರ್ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ. ಸಕಾಲಕ್ಕೆ ರೈತ ಸಂಪರ್ಕ ಕೇಂದ್ರದ ಮಾಹಿತಿ ಮತ್ತು ಬೇರೆ ಬೇರೆ ಸಿಂಪರಣ ಕ್ರಮಗಳನ್ನು ಅನುಸರಿಸಿ ಆದ ನಂತರ ತಾವು ಹೇಳ್ತಾ ಇದ್ರಿ ಈಗಾಗಲೇ ಒಂದು ಬಾರಿ ನಾಟಿ ಮಾಡಿದಂಥ ಈ ಮಲ್ಲಿಗೆ ಹೂವಿನ ಅಂಟಿನ ಸಸಿ ನಿರಂತರವಾಗಿ 20 ವರ್ಷಗಳ ಸರಿಸುಮಾರಿಗೆ ಬರ್ತದೆ ಅಂತ ಹೇಳಿದ್ರು. ಆದರೆ ಅಲ್ಲಿ ಏನಿದ್ರು ಸಂಪೂರ್ಣವಾಗಿ ನಿರ್ವಹಣೆ ಅಷ್ಟೇ ಮುಖ್ಯವಾಗಿರ್ತದೆ. ಹೌದು ಸರ್, ಯಾವುದೇ ರೀತಿ ಖರ್ಚು ಇರಲ್ಲ. ಖರ್ಚು ಅಂದರೆ ಏನು ಸರ್? ಅದನ್ನ ತೋಟ ಕೆತ್ತೋದು ಇರ್ತದೆ ಸರ್ ರೈತರು. ಅಲ್ಲಿಂದ ಕಟ್ ವರ್ಷ ಮೇ ತಿಂಗಳದಾಗೊಮ್ಮೆ ನಾವು ಕಟಾವು ಮಾಡ್ತೀವಿ ಸರ್. ಮೇ ತಿಂಗಳಿಗೊಮ್ಮೆ ಅದು ಕಟಾವು ಮಾಡ್ತೀವಿ. ಮತ್ತು ಕಟಾವು ಮಾಡಿದ ತಕ್ಷಣಕ್ಕೆ ಮತ್ತು ಕೊಠಡಿ ಗೊಬ್ಬರ ಉಪಯೋಗ ಮಾಡ್ತೀವಿ ಸರ್. ಸರ್ಕಾರಿ ಗೊಬ್ಬರ ಉಪಯೋಗ ಮಾಡ್ತೀವಿ. ಗ್ರಾಮ ಶೋಕರು ಕೊಟ್ಟಿರ್ತಕ್ಕಂಥ ಜಿಂಕ್ ಇರ್ಬೋದು, ಪೌಷ್ಟಿಕ ಆಹಾರಗಳನ್ನು ಅದಕ್ಕೆ ಸಿಂಪರಣೆ ಮಾಡಿ ಅದನ್ನ ಕಂಟಿನ್ಯೂ ಒಯ್ತೀವಿ ಸರ್. ಅಂದರೆ 20 ವರ್ಷ ಬರುತ್ತೆ ಸರ್, ಇಲ್ಲಾಂದ್ರೆ ಕಡಿಮೆ ಬಂದ್ಬಿಡುತ್ತೆ ಸರ್. 12-13 ವರ್ಷ ಕೆತ್ತೊಗಿಬೇಕಾಗತ್ತೆ. ಈ ರೀತಿ ಸಕಾಲಕ್ಕೆ ನೀರನ್ನು, ಸಕಾಲಕ್ಕೆ ಗೊಬ್ಬರವನ್ನು ಎಲ್ಲವನ್ನು ಮುತುವರ್ಜಿ ವಹಿಸಿ ಕಾಳಜಿಯಿಂದ ಜತನದಿಂದ ನಾವು ಕಾಪಾಡ್ಕೊಂಡು ಬಂದಲ್ಲಿ ಖಂಡಿತವಾಗಿ ಕೂಡ ನಿರಂತರವಾಗಿ ನಮ್ಮ ರೈತರಿಗೆ ಆದಾಯ ತರ್ತದೆ ಅಂತ ಹೇಳಿ. ಒಟ್ಟಿನಲ್ಲಿ ಈ ಒಂದು ಕಾಕಡ ಹೂವಿನ ಬೆಳೆ ಬೇಸಾಯದಿಂದ ಜೀವನ ಹೇಗೆ ಸಾಗ್ತಾ ಇದೆ? ಟೋಟಲಿ ಒಂದು ರೀತಿ ಹೇಳ್ಬೇಕಂದ್ರೆ ನಮ್ಮ ತಂದೆ ತಾಯಿ ಇದ್ರು, ನಮ್ಮ ತಂದೆ ತಾಯಿ ಇದ್ದಾಗ ನಮ್ದು ಬರೇ ಭತ್ತ ನೆಲ್ಲೋ ಕಡ್ಲಿ, ಭತ್ತ ನೆಲ್ಲೋ ಕಡ್ಲಿ ಇಷ್ಟಕ್ಕೆ ಹೋಗ್ಬಿಟ್ಟಿದ್ರು. ನಾವು ಫಸ್ಟ್ ಬಂದು ಬರೇ 10 ಗುಂಟೆ ನಾವು ಮೊದಲು ತೋಟ ಮಾಡಿದಾಗ ಅವತ್ತಿನ ದಿನಮಾನಗಳಲ್ಲಿ ನಾವು ನಮಗೆ ಊಟ ಮಾಡಲಿಕ್ಕೆ ಒಂದು ತೊಂದರೆ ಇತ್ತು ಸರ್. ಯಾವಾಗ ನಮಗೆ ಈ ಮಲ್ಲಿಗೆಯನ್ನು ನಾವು ನಾಟಿ ಮಾಡಿದ ತಕ್ಷಣಕ್ಕೆ ನಮ್ಮ ಮನೆಯಲ್ಲಿ ನನ್ನದಿರ್ಬೋದು, ನಮ್ಮ ತಮ್ಮನ ಓದಿಗೆ ಸಹಿತ ಅದು ಅನುಕೂಲ ಆಗಿ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ತಮ್ಮ ಒಬ್ಬ ಟೀಚರು ಇದೇ ಕಾಕಡಲ್ಲಿದ್ದ, ನನ್ನ ಮದುವೆ 30,000 ರೂಪಾಯಿ ಒಬ್ಬ ರೈತ ಅಡ್ವಾನ್ಸ್ ಕೊಟ್ಟರು. ನಮ್ಮ ತಮ್ಮನ ಮದುವೆ ಮಾಡೀವಿ, ನಮ್ಮ ತಂಗಿ ಮದುವೆ ಮಾಡೀವಿ. ಇವತ್ತು ನಾವೇನಾದರೂ ಮನೆಗೇನೆ ಕಟ್ಕೊಂಡು ಆರಾಮಾಗಿರ್ಬೇಕಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಕಾಕಡ ಹೂವೇ ಕಾರಣ ಸರ್. ಭತ್ತ ನಮಗೆ ಊಟ ಮಾಡೋಕ್ಕಾಗುತ್ತೆ, ಕಾಕಡ ನಮ್ಮೆಲ್ಲ ಏನು ಇನ್ನುಳಿದ ಕ್ರೋಢೀಕರಣಕ್ಕೆ ಕಾಕಡ ನಮಗೆ. ನಮಗೆ ಅಷ್ಟೇ ಅಲ್ಲ ಸರ್, ನಮ್ಮ ಕಂಪಸಾಗರ ಗ್ರಾಮಕ್ಕೆ ಒಂದು ಆಧಾರವಾಗಿರ್ತಕ್ಕಂಥ ಒಂದು ಬೆಳೆ. ಕಂಪಸಾಗರ ಸುತ್ತಮುತ್ತಲು ಇರ್ತಕ್ಕಂಥ ರೈತರಿಗೆ ಮಾದರಿಯ ಗ್ರಾಮ ಆಗೈತಿ. ಇವತ್ತು ಅಗಳಕೆರೆ ಇರ್ಬೋದು, ಶೂಪ್ರ ಇರ್ಬೋದು, ಹುಲಿಗೆ ಇರ್ಬೋದು, ಇಟ್ನಾಳ ಇರ್ಬೋದು, ಈ ಕಂಪಸಾಗರ ಗ್ರಾಮದಿಂದನೇ ಎಲ್ಲರೂ ಒಂದು ತಮ್ಮ ಜೀವನವನ್ನು ರೂಪಣೆ ಮಾಡ್ಕೊಳ್ಳಕತ್ತಾರೆ ಈ ಕಾಕಡಲ್ಲಿದ್ದ. ಒಟ್ಟಿನಲ್ಲಿ ಕಾಕಡ ಹೂವಿನ ಬೇಸಾಯದಿಂದ ಸುಖವಾಗಿದ್ದೀರಿ. ಸುಖದ ಮಧ್ಯೆ ಕೂಡ ಬರುವಂಥ ಎಲ್ಲ ಕಷ್ಟಗಳ ನಷ್ಟಗಳನ್ನು ಕೂಡ ಅಷ್ಟೇ ಸಮಾನ ಮನಸ್ಕ ಭಾವನೆಯಿಂದ ಎದುರಿಸಿ ಮೆಟ್ಟಿ ನಿಲ್ಲುವಂಥ ಒಂದು ಜೀವನ ತಮ್ಮದಾಗಿದೆ. ಹಾಗಾಗಿ ತಾವು ಬೇರೆ ಬೇರೆ ಬೆಳೆಗಳ ಜೊತೆಗೆ ಮುಖ್ಯ ಬೆಳೆಯಾಗಿ ಈ ಕಾಕಡ ಬೆಳೆಯಲ್ಲಿ ಕಂಡುಕೊಂಡಂಥ ಅನುಭವವನ್ನು ನಮ್ಮ ಎಲ್ಲ ರೈತರೊಂದಿಗೆ ತಾವು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು ಅಂಜಿನಪ್ಪ ಬೆಂಕಿ ಅವರೇ. ಧನ್ಯವಾದ ಸರ್, ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಕಾಕಡ ಹೂ ಬೆಳೆಯ ಅನುಭವ ಕುರಿತು ಶ್ರೀ ಅಂಜನಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಪ್ರಸಾದ್ ಹೆಗಡೆ. ಇನ್ನು ಮುಂದೆ ಕೇಳಿ ಕೃಷಿ ಗೀತೆ. Thank you.

ನಮ್ಮ ರೈತರೇನು ಬಿಟಿ ಹತ್ತಿಯನ್ನ ಬೆಳೆದಾರ, ಸರಿಯಾದ ಅಂತರವನ್ನ ನಾವು ಕಾಪಾಡಿಕೊಳ್ಳಂಗಿಲ್ಲ. ಸಸಿಗಳ ಸಂಖ್ಯೆ ಜಾಸ್ತಿ ಆದಾಗ ಕೂಡ ಅಲ್ಲಿ ಸಸ್ಯ ಶರೀರ ಕ್ರಿಯೆಯಲ್ಲಿ ನ್ಯೂನತೆ ಕಂಡು ಬಂದು ಎಲೆ ಕೆಂಪಾಗೋದು, ಹೂವು ಮೋಪು ಕಾಯಿ ಉದುರೋದನ್ನ ನಾವು ಕಾಣ್ತೇವೆ. ಚಳಿಗಾಲ ಶುರುವಾಗುತ್ತೆ, ಬಿಟಿ ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆಯನ್ನು ನಾವು ಕಾಣ್ತೇವೆ. ರೈತರು ಏನು ಮಾಡ್ಬೇಕಂತಂದ್ರೆ, ಈ ಒಂದು ರಸ ಹೀರುವ ಕೀಟಗಳ ಏನು ಸಿಂಪಡಣೆ ಮಾಡ್ತಿರ್ತೀರಿ ಸಕಿಂಗ್ ಪೆಸ್ಟ್ ಅಂತಂದೇಳಿ, ಅದ್ರ ಜೊತೆಗೇ ಈ ಒಂದು 19 5-10 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮೆಗ್ನೇಶಿಯಂ ಸಲ್ಫೇಟು, ಅದು ಕೂಡ 10 ಪ್ರತಿ ಲೀಟರ್ ನೀರಿಗೆ 1% ಅಂತ ನಾವು ಹೇಳ್ತೀವಿ. ನಾವು ಇನ್ನೊಂದು ಏನಂದ್ರೆ ಫ್ಲಾನೋಫಿಕ್ಸ್ ನ್ಯಾಪ್ತಲಿನ್ ಅಸ್ಟಿಕ್ ಅಸಿಡ್ ಅಂತಂದು NAA ಅಂತ ನಾವೇನು ಕರಿತೇವಲ್ಲ, ಅದನ್ನು 60, 80, 90 ದಿವಸಗಳಲ್ಲಿ 2-3 ಬಾರಿ ಯಾವುದೇ ಒಂದು ಕೀಟನಾಶಕಗಳ ಜೊತೆಗಾಗಲಿ ಅಥವಾ ಸಿಂಪಡಣೆ ಮೂಲಕ ರಾಸಾಯನಿಕ ಗೊಬ್ಬರವನ್ನು ಕೊಡೋದ್ರಿಂದ ಬಿಟಿ ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆಯನ್ನು ಕಡಿಮೆ ಮಾಡಿ ಹೆಚ್ಚಿನ ಇಳುವರಿಯನ್ನು ನಾವು ಪಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ತಕ್ಷಣ ನಮ್ಮ ರೈತರಿಗೆ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದಲ್ಲಿ ಆಗಲಿ ಅಥವಾ ನೀರಾವರಿ ಆಶ್ರಯದಲ್ಲಿ ಬೆಳೀತಕ್ಕಂಥ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಏನು ಬಿಟಿ ಹತ್ತಿ ಬೆಳೀತಕ್ಕಂಥ ರೈತರು ಚಳಿಗಾಲ ಬಂದಾಗ ಅಥವಾ ಮೋಡ ಕವಿದ ವಾತಾವರಣ ಕಂಟಿನ್ಯೂಸ್ ಆಗಿ ಹೆಚ್ಚಿನ ದಿನಗಳಲ್ಲಿ ನಾವು ಕಂಡುಬಂದಾಗ ಮಾತ್ರ ಎಲೆ ಕೆಂಪಾಗುವಿಕೆ ಜಾಸ್ತಿಯಾಗಿ ಹೂವು ಮೋಪು ಕಾಯಿ ಉದುರೋದನ್ನು ನಾವು ಕಾಣ್ತೇವೆ. 60 ಆಮೇಲೆ 80, 90 ಅಂದರೆ 10-12 ದಿವಸಗಳ ಅಂತರದಲ್ಲಿ 2-3 ಬಾರಿ ಒಂದು ಸರಿ ನಾವು 19-19 ನಾವು ಸಿಂಪಡಣೆ ಮಾಡಿದ್ರೆ ಇನ್ನೊಂದು ಸರಿ ಏನು ಮಾಡಬೇಕು, ಬಯೋ 20 ಜೊತೆಗೆ ಪ್ಲಾನೋಫಿಕ್ಸನ್ನು 1 ml 4 liter ನೀರಿಗೆ, ಪ್ಲಾನೋಫಿಕ್ಸ್ ಜೊತೆಗೆ ನಾವು ಬಯೋ 20 ಸ್ಪ್ರೇ ಮಾಡುವಾಗ 4 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡಬೇಕು. ಅಂದರೆ 2-3 ಬಾರಿ ನಾವು ಸಿಂಪಡಣೆ ಮೂಲಕ ರಾಸಾಯನಿಕ ಗೊಬ್ಬರವನ್ನು ಕೊಡೋದ್ರಿಂದ ಮೆಗ್ನೇಶಿಯಂ ಸಲ್ಫೇಟು 19-19 ಪ್ಲಸ್ ಪ್ಲಾನೋಫಿಕ್ಸ್ ಇವು ಮೂರನ್ನು ನಾವು ರಸ ಇರುವ ಕೀಟನಾಶಕಗಳ ಜೊತೆಗೆ ಅಥವಾ ಫಂಜಿನಾಶಕಗಳ ಜೊತೆಗೆ ನಾವು ಸಿಂಪಡಣೆ ಮಾಡೋದ್ರಿಂದ ನಾವು ಬಿಟಿ ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆಯನ್ನು ಕಡಿಮೆ ಮಾಡಿ ಹೆಚ್ಚಿನ ಇಳುವರಿಯನ್ನು ನಾವು ಪಡ್ಕೊಳ್ಬೋದು. ಅದ್ರ ಜೊತೆಗೆ ರೈತರು ಸರಿಯಾದ ಅಂತರವನ್ನು ಕಾಪಾಡಿಕೊಳ್ಬೇಕು. ಸಾಲಿಂದ ಸಾಲಿಗೆ 3 ಗಿಡದಿಂದ ಗಿಡಕ್ಕೆ ಮಿನಿಮಮ್ 1.5 ಆದರೂ, 2 ನಮಗೆ ಅಂತರ ಕಾಪಾಡಿಕೊಳ್ಳದೆ ಹೋದ್ರೆ 1.5 ಆದರೂ ನಮ್ಮ ರೈತರು ಗಿಡದಿಂದ ಗಿಡಕ್ಕೆ ಅಂತರವನ್ನು ಕಾಪಾಡಿಕೊಂಡಾಗ ಮಾತ್ರ ಪ್ರತಿ ಗಿಡಕ್ಕೂ ಗಾಳಿ ಬೆಳಕು ಆಹಾರ ನೀರು ಸಿಕ್ಕು ನಾವು ಎಲೆ ಕೆಂಪಾಗುವಿಕೆಯನ್ನು ನಾವು ಕಡಿಮೆ ಮಾಡ್ಬೋದು. ಸಸಿಗಳ ಸಂಖ್ಯೆ ಹೆಚ್ಚಿಗೆ ಆದಂಗೆಲ್ಲ ನಮಗೇನಾಗುತ್ತೆ ಅಂದರೆ ಇಲ್ಲಿ ಎಲೆ ಕೆಂಪಾಗುವಿಕೆ ಜಾಸ್ತಿಯಾಗಿ ಹೂವು ಮೋಪು ಕಾಯಿ ಉದುರ್ತವೆ. ಅಂಥ ಸಂದರ್ಭದಲ್ಲಿ ಪ್ರತಿ 10-12 ದಿವಸಕ್ಕೆ ಅಂತರದಲ್ಲಿ 2-3 ಬಾರಿ 19-19 ಒಂದು ಸರಿ, ಇನ್ನೊಂದು ಸರಿ ನಾವು ಸಿಂಪಡಣೆ ಮಾಡುವಾಗ ಬಯೋ 20, ಅದರ ಜೊತೆಗೆ ಮೆಗ್ನೇಶಿಯಂ ಸಲ್ಫೇಟು ಪ್ಲಸ್ ಫ್ಲಾನೋಫಿಕ್ಸ್ ಇವು ಮೂರನ್ನು ನಾವು ತಪ್ಪದೇ 2-3 ಬಾರಿ ಸಿಂಪಡಣೆ ಮಾಡೋದ್ರಿಂದ ನಾವು ಬಿಟಿ ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆಯನ್ನು ತಡೆದು ಹೂವು ಮೊಗ್ಗು ಕಾಯಿ ಉದುರೋದನ್ನು ಕೂಡ ಕಡಿಮೆ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಯಾವುದಾದ್ರೂ ಒಂದು ಸಮಸ್ಯೆ ಕಂಡುಬಂದಲ್ಲಿ ರೈತರು ಪಕ್ಕದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಅಧಿಕಾರಿಗಳು ಅಥವಾ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕಿಸಿ ನೀವು ಮಾಹಿತಿಯನ್ನು ಪಡ್ಕೊಳ್ಬಹುದು. ರೈತರಿಗೆ ಸಲಹೆ ಕೇಳಿದ್ರಿ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ KPME ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಾನು ಟ್ಯಾಕ್ಸಿ ಡ್ರೈವರ್ ಹರೀಶ್. ಜೀವನ ಟಾಪ್ ಗೇರ್ನಲ್ಲಿ ಓಡುತ್ತೆ, ಕುಟುಂಬದ ಭವಿಷ್ಯದ ಸುರಕ್ಷೆ ನಾನ್ ಸ್ಟಾಪ್ ಆದಾಗ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ರೂಪಾಯಿಯ ದುರ್ಘಟನಾ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ರೈತ ಬಂಧವರೇ, ಕೇಳಿ ಕೃಷಿ ಗೀತೆಯನ್ನ. ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಸರಿದಾರಿಗೆ ತರಲು ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿ